ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ. ಇದರಲ್ಲಿ ಸ್ವಾತಿ ಮತ್ತು ಕೆವಿ ಬಾಬಿ ಅವರೊಂದಿಗೆ ಸಂದರ್ಶನ, ಹಾಗೂ ವಿಶ್ವ ಮಣ್ಣಿನ ದಿನದ ಅಂಗವಾಗಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದ ಸಮಾರಂಭದ ಕೆಲವು ತುಣುಕುಗಳು. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೆಳಗರೆ ಮಡಿಕೇರಿ ಹತ್ರ ಮೋದೂರು ಕಡಗದಾಳು ಗ್ರಾಮದ ಜಿ ಡಿ ಶಿವಶಂಕರ್ ಅವರ ಪತ್ನಿ ಸ್ವಾತಿ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಕೃಷಿಯಲ್ಲಿ ಯುವತಿಯರು ಅಥವಾ ಮಹಿಳೆಯರು ಚೆನ್ನಾಗಿ ತೊಡಸ್ಕೊಂಡ್ರೆ ಮನೆತನಕ್ಕೆ ಒಂದು ಒಳ್ಳೆಯ ತೂಕ ಹಾಗೆ ಮೌಲ್ಯ. ಸ್ವಾತಿ ಅವರ ಹಿನ್ನೆಲೆ ಮತ್ತು ಅವರ ಕೃಷಿ ಆಸಕ್ತಿ ಇವತ್ತು ಬಿತ್ತರವಾಗ್ತಾ ಇದೆ. ಅಮ್ಮ ಹೇಳಿ, ನೀವು ಹುಟ್ಟಿ ಬೆಳೆದದ್ದಲ್ಲಿ ಏನು ಓದಿದ್ರಿ, ಮತ್ತೆ ನೀವು ಕೃಷಿಯಲ್ಲಿ ಏನಾದರೂ ಕೆಲಸ ಮಾಡಿದ್ರ, ಅಪ್ಪ ಅಮ್ಮಗಳು ಕಲಿಸ್ಕೊಟ್ರ, ಹೇಗೆ ಹೇಳಿ. ನಾನು ಹುಟ್ಟಿದ್ದು ಜಯನಣೆ, ನರೇಂದ್ರ ಗ್ರಾಮದಲ್ಲಿ. ನನ್ನ ಅಪ್ಪನ ಹೆಸರು ಕೆ ಜಿ ಶಿವರಾಮ, ತಾಯಿ ಕಾವೇರಮ್ಮ ಅಂತ. ನಾವು ಬಡವರಾಗೇ ಹುಟ್ಟಿದ್ದು, ನಾವು 4 ಜನ ಮಕ್ಕಳು. ಅಲ್ಲಿ ಪ್ರತಿಯೊಂದು ಕೆಲಸ ಮಾಡಿಕೊಂಡೇ ಬೆಳೆದವರು. ಆಗ ನಮ್ಮಲ್ಲಿ ಕೂಲಿ ಕೆಲಸ ಮಾಡಿಸೋಕೆ ಜನಕ್ಕೆ ಸಂಬಳ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಗಂಜಿ ತಿಂದ್ಕೊಂಡು ನಮ್ಮ ತೋಟ ಕೆಲಸವನ್ನು ನಾವೇ ಮಾಡಿಕೊಂಡು ಗದ್ದೆ ಕೆಲಸವನ್ನು ಕೂಡ ನಾವೇ ಮಾಡ್ಕೊಳ್ತಾ ಇದ್ವಿ. ಹಾಗೆ ದನಗಳು ಕೂಡ ಆಗ ಇದ್ದು, ಆಗ ಒಂದು 20-30 ನಾಡು ಹಸುಗಳಾಗಿದ್ದು, ಅದನ್ನು ಕೂಡ ತಂದೆಯವರು ನೋಡಿಕೊಂಡು ಇದ್ರು. ನಾವು ರಜೆ ಟೈಮಲ್ಲಿ ಅಪ್ಪನ ಜೊತೆ ಕೆಲಸ ಸೇರಿಕೊಂಡು ಗದ್ದೆಗೆ ಸೆಗಣಿ ಹೊರುವಂಥದ್ದು ಇರ್ಬೋದು, ಗದ್ದೆ ಕೆಲಸದಲ್ಲಿ ಭಾಗಿಯಾಗುವಂಥದ್ದು ಇತ್ತು. ನಂತರ ಮನೆಗೆ ಸೌದೆ ಕೂಡ ನಾವೇ ಹೊರ್ತಿದ್ದು, ಅಕ್ಕ ಅಣ್ಣ ಅಲ್ಲ. ತೋಟ ಕೆಲಸ ಮುಕ್ಕಾಲು ಭಾಗ ನಮ್ಮಿಂದಲೇ ಆಗ್ತಿತ್ತು. ನಂತರ ನಾನು ಕುಂಬಳೆ ಸಮೀಪದ ಮುಜುಂಗಾವಲ್ಲಿ ಸಂಸ್ಕೃತ ಕಾಲೇಜಿಗೆ ಸೇರ್ಕೊಂಡೆ. ಪದವಿ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಅಲ್ಲೇ ಮುಗಿಸಿ, ನಂತರ ಪದವಿ ಪೂರ್ವ ಶಿಕ್ಷಣದ ಕೊನೆಯ ಹಂತದಲ್ಲಿ ನನ್ನ ಮದುವೆಯನ್ನ ಜಿ ಡಿ ಶಿವಶಂಕರ್ ಅವರೊಟ್ಟಿಗೆ ಮಾಡಿಸಿದ್ರು. ಅಲ್ಲಿ ಕೂಡ ನನ್ನ ಅಣ್ಣನ ಇಚ್ಛೆಯಂತೆ ನಾನು ಹಳ್ಳಿ ಜೀವನಕ್ಕೆ ಬಂದೆ. ನನಗೇನದ್ರಲ್ಲಿ ಬೇಜಾರೇನಿಲ್ಲ. ಅಣ್ಣನಿಗೆ ತುಂಬಾ ಆಸೆ ಆಯ್ತು, ತಂಗಿ ನನ್ನ ಮನೆ ಹತ್ರವೇ ಇರಬೇಕು, ತಂಗಿ ಜೊತೆಯಲ್ಲಿ ಇರಬೇಕು ಅನ್ನೋಂತ ಅವನ ಬಯಕೆ ಅಂತ ನಾನು ಈ ಹಳ್ಳಿಗೆ ಮದುವೆಯಾಗಿ ಬಂದದ್ದು. ನಿಮಗೂ ಇತ್ತ ಕೃಷಿ ಮನೆತನಕ್ಕೆ ನಾನು ಹೋಗ್ಬೇಕಂತ? ಇತ್ತಿತ್ತು, ನನಗೇನು ಹಾಗೇನು ತೊಂದರೆ ಇರಲಿಲ್ಲ. ಒಟ್ಟು ಒಳ್ಳೆಯ ಜೀವನ ಬೇಕಿತ್ತು ಅಷ್ಟೇ. ಪದವಿ ಮುಗಿಸ್ಕೊಂಡ್ರೆ? ಪದವಿ ಮುಗಿಸಿದ್ದೇನೆ. ಮದುವೆ ಆದ ನಂತರ ನನ್ನ ಎಕ್ಸಾಮ್ ಅಲ್ಲಿ ಆಗಿರೋದು. ನಂದು ಜನವರಿ ಮದುವೆ ಆಯ್ತು, ಏಪ್ರಿಲ್ ತಿಂಗಳು ನನ್ನ ಎಕ್ಸಾಮು. ನನ್ನ ಮದುವೆ ಕಳೆದು ಒಂದು 10 ದಿವಸ ಇದ್ದು ಮತ್ತೆ ಪುನಃ ಅಲ್ಲಿಗೆ ಹೋಗಿ ಪದವಿ ಎಕ್ಸಾಮ್ ಮುಗಿಸಿ ಮತ್ತೆ ನಾನು ಹಳ್ಳಿ ಜೀವನಕ್ಕೆ ಬಂದೆ. ಮಹಿಳೆಯರು ಸಾಮಾನ್ಯವಾಗಿ ಓದ್ಬೇಕು ಮತ್ತೆ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ. ತಂದೆ ತಾಯಿಗಳ ಬೈಕ್ನೂ ಇರುತ್ತೆ, ಮತ್ತೆ ತಾವು ಹೇಳ್ತಾ ಇದ್ರೆ ಕಷ್ಟಪಟ್ರಿ, ಆರ್ಥಿಕ ಪರಿಸ್ಥಿತಿಯಲ್ಲೂ ಆಳುಕಾಳುಗಳ ಮೇಲೆ ಅವಲಂಬನೆ ಆಗ್ಲಿಕ್ಕೆ ಆಗದ ಪರಿಸ್ಥಿತಿ ಇದ್ದಾಗ್ಲೂ ನಾವೇ ಕೆಲಸ ಮಾಡಿದ್ವಿ ಅಂತ ಅನ್ಕೊಂಡು ನೆನಪು ಮಾಡ್ಕೊಂಡ್ರಿ. ಒಂದು ರೀತಿಯಲ್ಲಿ ಅದು ನಿಮ್ಮ ಜೀವನಕ್ಕೆ ಈಗ ಒಂದು ಒಳ್ಳೆಯ ಪಾಠ ಆಗಿದೆ, ದಿಕ್ಸೂಚಿ ಆಗಿದೆ. ನೀವು ಓದುವಾಗ ಏನಾದ್ರೂ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇತ್ತ? ಸಣ್ಣ ಉದ್ಯೋಗಕ್ಕೆ ಏನಾದ್ರು ಹೋಗ್ಬೇಕು ಅಂತ ಆಲೋಚನೆ ಇತ್ತು. ನಂತರದಲ್ಲಿ ಇಲ್ಲಿಂದ ಅಲ್ಲಿ ಉದ್ಯೋಗಕ್ಕೆ ಹೋಗುವಂತ ಇದು ಕಷ್ಟ, ಹಾಗಾಗಿ ಅದನ್ನ ಬಿಟ್ಟಿದ್ದೇನೆ. ಮೋದೂರು ಕಡಗದಾಳು ಸಮೀಪ ತೋಟ ಇದೆಯಲ್ಲ, ಇಲ್ಲಿಗೆ ಬಂದ್ ಎಷ್ಟು ವರ್ಷ ಆದಂಗಾಯ್ತು? 15 ವರ್ಷ ಆಯ್ತು. 15 ವರ್ಷದಲ್ಲಿ ನೀವು ವರ್ಷ ವರ್ಷಕ್ಕೂ ಹೇಗೆ ಹೇಗೆ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಬಂದ್ರಿ, ಮಕ್ಕಳನ್ನ ಬೆಳೆಸ್ತಾ ಮನೆ ಕೆಲಸಗಳನ್ನ ಮಾಡ್ತಾ, ಹೇಳಿ ನಿಮ್ಮ ಆಸಕ್ತಿ ಬಗ್ಗೆ ಬೇರೆ ಮಹಿಳೆಯರು ಅಥವಾ ಯುವತಿಯರು ತಿಳ್ಕೊಳ್ಳಿ. ನಾನು ಮದುವೆಯಾಗಿ ಬಂದ ನಂತರ ಕೃಷಿ ಕೆಲಸದಲ್ಲೇ ತೊಡಕೊಂಡಿದ್ದೇನೆ. ದನ ಕರುಗಳು ಮಕ್ಕಳು ಅವರನ್ನು ಬೆಳೆಸ್ಕೊಂಡು ಒಟ್ಟಿಗೆ ಬಂದಿದ್ದೇನೆ. ಕಷ್ಟ ಅಂತೆಲ್ಲ ಮನೇಲಿ ಅತ್ತೆ ಮಾವ ಜೊತೆಲಿ ಇದ್ರು, ಯಜಮಾನರು ಇದ್ರು, ಹಾಗಾಗಿ ನನಗೆ ಅಷ್ಟೇನು ತೊಂದರೆ ಆಗ್ಲಿಲ್ಲ. ಅತ್ತೆ ಮಾವ ಇದ್ರು, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಇದ್ರು, ಹಾಗಾಗಿ ನಾನು ಕೃಷಿ ಕೆಲಸದಲ್ಲಿ ತೊಡಸ್ಕೊಳಕಾಯ್ತು. ಮಕ್ಕಳ ಹೆಸರೇನು ಮತ್ತೆ ಅವರ ಆಸಕ್ತಿ ಅಭಿರುಚಿ ಹೇಗಿದೆ? ದೊಡ್ಡವನ ಹೆಸರು ಸುಧನ್ವ ಅಂತ. ಯಂತ್ರಗಳ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೆ. ಓದೋಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಮೆಕ್ಯಾನಿಕ್ ಏನು ಬರುತ್ತೆ ಅದರಲ್ಲಿ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಮತ್ತೆ ಜೀಪ್ ಬಿಡುವಂತದ್ದು ಇರ್ಬೋದು, ಬೈಕ್ ಬಿಡುವಂತದ್ದು, ಏನಾದ್ರು ರಿಪೇರಿಗಳನ್ನ ಮಾಡುವಂತದ್ದು, ಅಂತದ್ರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ. ಸಣ್ಣವನಿಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಇದೆ, ಮತ್ತೆ ಡ್ರಾಯಿಂಗ್ ಮಾಡುವಂತದ್ದು ಇರ್ಬೋದು, ಇಂಥದ್ದೆಲ್ಲ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಿಮ್ಮ ಮಾವರು ಹೇಳ್ತಾ ಇದ್ರು, ನಿಮ್ಮ ಪತಿ ಹೇಳ್ತಾ ಇದ್ರು, ನಿಮ್ಮಲ್ಲಿರುವ ಹೋರಿ ನಮ್ಮನ್ನು ಹೆದರಿಸುತ್ತೆ, ನನ್ನ ಹೆಂಡತಿ ಅಥವಾ ನನ್ನ ಸೊಸೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ, ಕಟ್ಟಿ ಹಾಕ್ತಾರೆ, ನೋಡ್ಕೊಳ್ತಾರೆ, ಮತ್ತೆ ಕೊಟ್ಟಿಗೆ ಶುಚಿ ಮಾಡೋದಾಗ್ಲಿ ಜಾನುವಾರುಗಳ ಒಂದು ಆರೈಕೆ ವಿಚಾರದಲ್ಲಿ ಭಾಗಿ ಆಗ್ತಾರೆ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರು. ಹೇಳಿ. ಗಂಡಸರು ಮನೆಯಿಂದ ಹೊರ ಕೆಲಸ ಮಾಡ್ಬೇಕಾಗುತ್ತೆ. ಯಜಮಾನರಿಗೆ ಬೇಕಾದಷ್ಟು ಕೆಲಸ ಇದೆ, ಪಂಚಾಯತ್ ಕೆಲಸ ಇದೆ, ಶಾಲೆ ಕೆಲಸ, ಹಲವಾರು ಕೆಲಸಗಳಿಗೆ ಹೋಗ್ತಾರೆ. ಅವರು ಮನೆ ಒಳಗೆ ಮಾಡ್ಕೊಂಡ್ರೆ ಆ ಕೆಲಸ ಆಗೋದಿಲ್ಲ. ಸಮಾಜ ಸೇವೆ ಮಾಡಲೇಬೇಕು. ಮನೆ ಒಳಗಿನ ಕೆಲಸವನ್ನ ಮಹಿಳೆಯರು ಮಾಡ್ಕೊಂಡಾಗ, ಹೊರಗಿನ ಸಮಾಜ ಸೇವೆಯನ್ನ ಮಾಡುವಂತ ಕೆಲಸವನ್ನ ಗಂಡಸರು ಮಾಡಿದಾಗ ನಾವು ಒಳಗಿನ ಕೆಲಸಗಳನ್ನು ನೋಡ್ಕೊಳ್ಳೋದಲ್ಲಿ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ ಆಚೆ ಅಲ್ಲ ಈಚೆ ಅಲ್ಲ ಅಂತ ಆಗುತ್ತೆ. ಹಾಗೆ ಎಷ್ಟೋ ಜನಗಳಿಗೆ ಹಾಲು ಹಿಂಡೋದೇ ಕಷ್ಟ, ಇನ್ನು ಸಗಣಿ ತೆಗೆಯೋದು ಇನ್ನೂ ದೂರವೆ, ಇನ್ನು ಮೇಯಿಸ್ಕೊಂಡು ಬರೋದಂತೂ ಆಗೋದಿಲ್ಲ ಅಥವಾ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿದೆ. ಇನ್ನು ಹಾಯೋ ಹೋರಿ ಅಥವಾ ಎತ್ತನ್ನ ನಿಭಾಯಿಸೋದು ದೂರದ ಮಾತನೆ. ನೀವು ಹೇಗೆ ಅದನ್ನ ಪಳಗಿಸ್ಕೊಂಡ್ರಿ ಅಥವಾ ಹೇಗೆ ಕಲ್ತ್ಕೊಂಡ್ರಿ? ನಾನು ಮೊದಲಿಂದ ದನಗಳು ಒಟ್ಟಿಗೆ ಬೆಳೆದಿರೋದ್ರಿಂದ ನನಗೆ ಅದೇನು ದೊಡ್ಡ ಕಷ್ಟ ಅಂತ ಹೇಳುವಂತದ್ದು ಬರಲೇ ಇಲ್ಲ. ಮತ್ತೆ ದನಗಳಿಗೂ ಕೂಡ ನನ್ನನ್ನು ಅವ್ರು ಬೇಡ, ನೀನು ಹತ್ರ ಬರಬೇಡ ಅಂತ ಹೇಳುವಂತದ್ದನ್ನು ಕೂಡ ನಾನು ಬಂದಲ್ಲಿಂದಲೂ ಅವರು ನನ್ನ ಇದು ಮಾಡಲಿಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಳು ತಾಯಿ ಹಾಗೆ ನೋಡ್ತಾ, ಹಾಗೆ ನಾನು ಕೂಡ ದನಗಳನ್ನ ಮಕ್ಕಳ ಹಾಗೆ ನೋಡ್ಕೊಳ್ಳೋ ಕಾರಣ ಯಾವತ್ತು ತಾಯಿ ಹತ್ರ ಮಕ್ಕಳು ಬೇಡ ಅಂತ ಹೇಳೋದಿಲ್ಲ. ಹಾಗಾಗಿ ಹೊಂದಾಣಿಕೆ ಉಂಟು. ಆ ಹೊಂದಾಣಿಕೆಯಲ್ಲಿ ಆ ಕೆಲಸ ಸುಲಭ ಆಗುತ್ತೆ. ಇಲ್ಲ ಅಂತಾರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹೊಂದಾಣಿಕೆ ಇರಬೇಕು ಮೊದಲನೇ ಹೇಳಬೇಕು ಅಂತಾದ್ರೆ. ಅತ್ತೆ ಇದಾರೆ, ಅಮ್ಮ ಇದಾರೆ ಮನೆಯಲ್ಲಿ, ಅವರು ಅಡಿಗೆ ಕೆಲಸಗಳನ್ನ ಮಾಡ್ತಾರಾ ಅಥವಾ ನೀವು ಅಡಿಗೆ ಕೆಲಸಗಳನ್ನ ಮಾಡಿಬಿಟ್ಟು ಇತರ ಕೆಲಸಗಳನ್ನ ನೋಡ್ಕೊಳ್ತೀರಾ, ಹೇಗೆ? ಅವರು ಅಡಿಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ, ತರಕಾರಿ ಹೆಚ್ಚು ಕೊಡುವಂತದ್ದು ಅದನ್ನೆಲ್ಲ ಅವ್ರು ಮಾಡ್ಕೊಳ್ತಾರೆ. ಆದ್ರೆ ಅಡಿಗೆಯನ್ನ ನಾನೇ ಮಾಡ್ತೇನೆ. ಯಾಕೆಂದ್ರೆ ಅವ್ರಿಗೆ ವಯಸ್ಸಾದ ಕಾರಣ ಕೆಲವು ಸತಿ ಗ್ಯಾಸ್ ಹೊತ್ಸಿಟ್ಟು ಮರ್ತು ಹೋಗುತ್ತೆ, ಆ ತರದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆದ್ರಿಂದ ಅಡಿಗೆ ಕೆಲಸವನ್ನ ನಾನೇ ಮಾಡ್ತಾ ಇದ್ದೇನೆ. ನೀವು ಬಯಸಿದಂತೆ ಒಂದು ರೀತಿಯಲ್ಲಿ ಅಣ್ಣ ನನ್ನ ತಂಗಿ ಕೃಷಿ ಕುಟುಂಬಕ್ಕೆ ಸೇರ್ಬೇಕನ್ನೋ ಒಂದು ಆಲೋಚನೆಯು ಇತ್ತು ಅಂತ ಹೇಳ್ತಾ ಇದ್ರಿ. ಇದೆಲ್ಲ ಒಂದು ರೀತಿಯಲ್ಲಿ ಅಭಿಮಾನ ಪಡುವ ಸಂಗತಿ. ಮದುವೆ ಆಗುವಾಗ ನಿಮ್ಮ ಗೆಳತಿಯರು ಅಥವಾ ಬೇರೆಯವರು ಮಾತಾಡಿದ್ರೇನು, ಬೇರೆ ಸಂಬಂಧ ನೋಡಬಹುದಾಗಿತ್ತು, ಕೃಷಿ ಕುಟುಂಬಕ್ಕೆ ಹೋಗ್ತಾ ಇದೀಯಾ ಅಥವಾ ನಿನ್ನ ಬುದ್ಧಿಮತ್ತೆ ನಿನ್ನ ವಿದ್ಯಾಭ್ಯಾಸದ ಹಿನ್ನೆಲೆ ಅಥವಾ ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿದ್ದು ಸೂಕ್ತನ ಹಾಗೀಗೆ ಅಂತ ಪ್ರಶ್ನೆ ಮಾಡಿರ್ಬೇಕನೋ ಅಥವಾ ಏನ್ ಅನ್ನಿಸ್ತಾ ಇತ್ತು ಆ ಸಂದರ್ಭ? ಇಲ್ಲ, ಆ ತರ ಏನು ಪ್ರಶ್ನೆ ಬರ್ಲಿಲ್ಲ, ಹಾಗಾಗಿ ತೊಂದರೆ ಇಲ್ಲ. ಆ ತರ ಗೊಂದಲ ಏನು ನಿರ್ಮಾಣ ಆಗ್ಲಿಲ್ಲ, ಗೊಂದಲಗಳು ಬರ್ಲಿಲ್ಲ. ನಿಜ, ಬಹುಶಃ ನಿಮ್ಮ ಮನಸ್ಸಲ್ಲಿ ಅದು ಇರ್ಲಿಲ್ಲೇನೋ ಅಲ್ವಾ? ಹೌದೌದು, ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗ ಸಿಗೋದೇ ದೊಡ್ಡ ಕಷ್ಟ. ಅಂತದ್ರಲ್ಲಿ ನಾವು ಅದಾಗ್ಬೇಕು ಇದಾಗ್ಬೇಕು ಬೇಡಿಕೆ ಇಡೋದು ತುಂಬಾ ಕಷ್ಟ. ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಾಗೆ ಜೀವನದಲ್ಲಿ ಬಯಕೆಗಳು ಇದ್ದಿದ್ದೆ, ಆದ್ರೆ ಒಂಥರ ಅರ್ಥಪೂರ್ಣವಾದ ಬಯಕೆಗಳು ನಿರ್ಮಾಣ ಆಗೋದು ಸೃಷ್ಟಿ ಆಗೋದು ಅತ್ಯಲ್ಪ. ಏನೇನೋ ಹುಚ್ಚು ಆಸೆಗಳನ್ನ ಇಟ್ಕೊಂಡೆ ಎಷ್ಟೋ ಜನ ಏನೆಲ್ಲ ತೊಂದರೆಗಳನ್ನ ಮಾಡ್ಕೊಳ್ಳೋದಿದೆ, ಆಮೇಲೆ ಪರಿತಪಿಸ್ಕೊಳ್ಳೋದಿದೆ. ನಿಮ್ಮ ಕೃಷಿ ಆಸಕ್ತಿ ಬಗ್ಗೆ ಉಲ್ಲೇಖ ಮಾಡಿದ್ರಿ, ತೋಟದ ಕೆಲಸಗಳಲ್ಲೂ ಭಾಗಿ ಆಗ್ತೀರಾ? ಆಗ್ತೇನೆ. ಯಾಕೆಂದ್ರೆ ಇವರು ಪಂಚಾಯತಿಗೆ ಹೋಗ್ಬೇಕಾಗುತ್ತೆ, ಅದೇ ಮೀಟಿಂಗು ಅದು ಇದು ಅಂತ ಹೊರಗೆ ಹೋದಾಗ ತೋಟದಲ್ಲಿ ಯಾರಾದೊಬ್ರು ಹೋಗಿ ನೋಡ್ಕೊಳಕ್ಕೆ ಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಹೋಗ್ತೇನೆ. ಮತ್ತೆ ಮಂಗ ಕಾವಲು ಮಾಡ್ಬೇಕಾಗುತ್ತೆ, ಕಾಫಿ ಹಣ್ಣಿನ ಸಮಯದಲ್ಲಿ ಆವಾಗಲೂ ತೋಟಕ್ಕೆ ಹೋಗ್ಬೇಕಾಗುತ್ತೆ, ಜೊತೆಯಲ್ಲಿ ಇದ್ರೆ ಕೆಲಸ, ಹಾಗಾಗಿ ಹೋಗ್ಬೇಕಾಗುತ್ತೆ. ಕೈ ತುಂಬಾ ಕೆಲಸ ಮಾಡಿದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬಾ ಊಟ ಹೋಗುತ್ತಲ್ವಾ? ಅದ ಹೌದು, ಮನಸ್ಸಿಗೊಂದು ನೆಮ್ಮದಿ ಇರುತ್ತೆ. ಇಲ್ಲಾಂತಂದ್ರೆ ಕೆಲವು ಕೆಟ್ಟ ಆಲೋಚನೆಗಳು, ಇದರಿಂದ ಆರೋಗ್ಯ ಹಾಳಾಗೋದಕ್ಕಿಂತ ಕೆಲಸ ಇದ್ದಾಗ ಆರಾಮಾಗಿ ಇರಕ್ಕಾಗುತ್ತೆ, ಮನಸ್ಸಿಗೊಂದು ಸಮಾಧಾನ ಇರುತ್ತೆ ಕೆಲಸದಿಂದ. ನಿಜ, ನಿಮ್ಮ ಅನುಭವಗಳನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರಮ್ಮ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೆಳಗರೆ ಮಡಿಕೇರಿ ಮೋದೂರು ಕಡಗದಾಳು ಸಮೀಪ ತೋಟ ಮಾಡಿಕೊಂಡಿರುವ ಬಿ ಡಿ ಶಿವಶಂಕರ್ ಅವರ ಪತ್ನಿ ಸ್ವಾತಿ ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಕೃಷಿ ಆಸಕ್ತಿಯ ಸಂಗತಿಗಳನ್ನ ಆಲಿಸಿಕೊಂಡ್ರಿ. ಕೆಳಗರೆ ಮಡಿಕೇರಿ ತಾಲೂಕು ಗಾಳಿಬೀಡು ಗ್ರಾಮ ಪಂಚಾಯತಿಗೆ ಒಳಪಡುವ ಬೇವಸ್ತೂರು ಗ್ರಾಮದ ಕುಕ್ಕೇರ ಡಿ ವಸಂತ ಅವರ ಪತ್ನಿ ಕೆ ವಿ ಬಾಬಿ ಅವರನ್ನು ಮಾತನಾಡಿಸಿದ್ವಿ. ಇವರಿರೋದು ಮಾಂದಲ್ಪಟ್ಟಿಗೆ ಹತ್ತಿರ ಇದೆ. ಅವರ ತೋಟವನ್ನು ನೋಡ್ತಾ ಇದ್ವಿ, ಅಭಿವೃದ್ಧಿಪಡಿಸ್ತಿದ್ದಾರೆ. ಗಂಡ ಹೆಂಡತಿ ಸೇರಿಕೊಂಡು ಆಳು ಕಾಳುಗಳನ್ನು ಅವಲಂಬನೆ ಮಾಡದಲ್ಲೇ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಬೇರೆಯವ್ರ ತೋಟಕ್ಕೂ ಹೋಗಿ ಬರ್ತಾರೆ. ಬೆಟ್ಟದ ಪ್ರದೇಶದಲ್ಲಿರುವ ಇವರ ತೋಟದಲ್ಲಿ ರೋಬಷ್ಟ ಅಭಿವೃದ್ಧಿ ಆಗ್ತಾ ಇದೆ. ಬಾಬಿಯವರು ಮೂಲತಃ ಎಲ್ಲಿಯವರು ಮತ್ತು ಅವರು ಬೆಳೆದದ್ದು ಹೇಗೆ, ಅವರ ಕೃಷಿ ಆಸಕ್ತಿ ಹೀಗೆ ಕೆಲವು ಸಂಗತಿಗಳನ್ನು ಅವರ ಜೊತೆಗೆ ಮಾತಾಡ್ತಾ ತೆಗೆದುಕೊಡ್ತೀವಿ. ಹೇಳಿಮ್ಮ, ನಿಮ್ದು ಮೂಲ ಊರು ಯಾವುದು ಮತ್ತೆ ಹೇಗೆ ಬೆಳೆದ್ರಿ, ಕೃಷಿಯಲ್ಲಿ ಏನಾದರೂ ಕೆಲಸ ಕಲಿತ್ರ ಹೇಗೆ? ನಾನು ಹುಟ್ಟಿದ್ದು ಕನ್ನಡ ಜಿಲ್ಲೆ ಉಪ್ಪಿನಂಗಡಿ, ಅಲ್ಲಿ ಹುಟ್ಟಿದ್ದು, ಅಲ್ಲಿಂದ ಅಲ್ಲಿ ಬೆಳೆದು ಇದಾಗಿ ನಾವು ಇಲ್ಲಿ ಮಡಿಕೇರಿಗೆ ಮದುವೆ ಆಗಿದ್ದು. ಮದುವೆಯಾಗಿ ಇಲ್ಲಿ ಈಗ ಒಂದು 10 ವರ್ಷ ಆಯ್ತು ಮದುವೆಯಾಗಿ. ಹಾಗೆ ಈಗ ಅದಲ್ಲ ಸ್ವಲ್ಪ ಕಾಫಿ ತೋಟ ಇತ್ತು, ಈಗ ನಾನು ಮದುವೆ ಆಗಿದ ಮೇಲೆ ಕಾಫಿ ಗಿಡ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಕೆಲಸ ಮಾಡಿ ಈಗ ಸ್ವಲ್ಪ ಕಾಫಿ ಆಗ್ತದೆ. ಮತ್ತೆ ಮುಕ್ಕಳು ಹಸು ಸಣ್ಣ ಗಿಡ ಉಂಟು, ತರಕಾರಿ ಮಾರ್ತೀವಿ, ಸ್ವಲ್ಪ ಸ್ವಲ್ಪ ಮಾರ್ಕೆಟ್ಗೆಲ್ಲ ತಗೊಂಡು ಹೋಗ್ತೀವಿ. ಮತ್ತೆ ಅವರಿಗೆಲ್ಲ ಮನೆ ಹತ್ರ ನೆಂಟರಿಗೆಲ್ಲ ಕೊಡ್ತೀವಿ, ನಾವೇ ಸಾರು ಮಾಡಿದ್ದು ಎಲ್ಲ. ಮತ್ತೆ ನಮ್ಮ ಕೆಲಸ ಮಾಡಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತೀವಿ. ನಿಮ್ದು ತವರೂರಲ್ಲಿ ಕೃಷಿ ಕುಟುಂಬನ, ಅಪ್ಪ ಅಮ್ಮಗಳು ಕೃಷಿ ಕೆಲಸ ಹೇಳ್ಕೊಟ್ರ ನೀವು ಕಲಿತ್ರ ಹೇಗೆ? ಹೌದು, ನಮ್ಮಲ್ಲಿ ಬಾರಿ ಕಷ್ಟ, ಓದಕ್ಕೆ ಸ್ಕೂಲ್ಗೆ ಅಷ್ಟೇ, ಕೆಲಸಕ್ಕೆ ಎಂತಕ್ಕೆ ಎಲ್ಲ ಕಷ್ಟನೇ. ಈಗೆಲ್ಲ ಅಡಿಕೆ ಎಲ್ಲ ಆಗ್ತದೆ, ಮೊದಲು ಗದ್ದೆ ಎಲ್ಲ ಇದ್ದದು, ಈಗಿನ ಗದ್ದೆ ಉಂಟು ಅಡಿಕೆ ಉಂಟು. ಈಗ ಸ್ವಲ್ಪ ಕೃಷಿ ಎಲ್ಲ ಇದೆ, ಜಾಸ್ತಿ ಆಗುತ್ತುಂಟು. ಅಡಿಕೆ, ತೆಂಗು, ಗದ್ದೆ ಉಂಟು, ರಬ್ಬರು ಎಲ್ಲ ಉಂಟು. ಹಾಗೆಲ್ಲ ನನ್ನ ಅಪ್ಪ ಅಮ್ಮ ಎಲ್ಲ ತುಂಬ ಕಷ್ಟ ಬಂದು, ನಾವು 4 ಹೆಣ್ಮಕ್ಳು 1 ಗಂಡು, ಎಲ್ಲ ದೊಡ್ಡವರು ಹೆಣ್ಮಕ್ಳು, ಹಾಗಾಗಿ ತುಂಬ ಕಷ್ಟ ಆಗಿದೆ. ಅಪ್ಪ ತಿರೋದ್ರು ನನ್ನ, ಅದ್ರ ಮೇಲೆ ಅಮ್ಮ ಇದ್ರು, ಮತ್ತೆ ಅಣ್ಣನನ್ನ ಅಕ್ಕನವರನ್ನೆಲ್ಲ ಮದುವೆ ಮಾಡಿ ಎಲ್ಲ ಕೊಟ್ಟು ತುಂಬಾ ಕಷ್ಟ ಬಂದಿದ್ದೀವಿ ನಾವು. ನಿಮ್ಮ ತೋಟದಲ್ಲಿ ಏನೇನು ಕೆಲಸ ಮಾಡ್ಕೊಳ್ತೀರಿ ನೀವು? ತೋಟದಲ್ಲಿ ಕಚ್ಚಡ, ಮತ್ತೆ ಚಿಗುರು ತೆಗೆದು ಎರ್ತ ಮಾಡುದು, ಕಾಫಿ ತೆಗೆಯುದು ಎಲ್ಲ ಮಾಡ್ತೀವಿ. ನೀವು ಬಹಳ ಇಷ್ಟಪಡುವ ಕೆಲಸ ಏನು? ವಸಂತ ಅವರು ಏನ್ ಮಾಡ್ತಾರೆ, ಕೆಲವೊಂದು ಕೆಲಸಗಳು ಬಹಳ ಇಷ್ಟ ಆಗ್ತವೆ ಕೆಲವೊಬ್ಬರಿಗೆ, ನಿಮ್ದೇನು ಇಷ್ಟವಾದ ಕೆಲಸ? ಎಲ್ಲ ಕೆಲಸದಲ್ಲಿ ಇಷ್ಟನೇ ನನಗೆ, ಯಾಕಂದ್ರೆ ತೋಟ ಕೆಲಸನೂ ಇಷ್ಟನೇ ನನಗೆ. ನನಗೆ ಮನೆಯಲ್ಲಿ ಕುತ್ಕೊಂಡು ಇರೋಕ್ಕೆ ಎಲ್ಲ ಆಗುದಿಲ್ಲ, ಯಾಕಂದ್ರೆ ಕೆಲಸ ಮಾಡ್ಕೊಂಡು ಇದ್ದದೆಲ್ಲ ನನಗೆ ಕುತ್ಕೊಂಡಿರೋಕ್ಕೆ ಎಲ್ಲ ಆಗುದಿಲ್ಲ. ನನಗೆ ಟ್ರಸ್ ಕೆಲಸ ಮಾಡಬೇಕು, ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ ಅದು ಆಗ್ಲೇಬೇಕು. ಹಾಗೆ ಮನೆ ಕೆಲಸನ ಮಾಡ್ಕೊಳ್ತೀರಿ, ಮತ್ತೆ ನಿಮ್ಮ ಜಮೀನಿನ ಕೆಲಸನ ಮಾಡ್ಕೊಂಡು ತೋಟದ ಕೆಲಸಗಳನ್ನು ಕೈಗೊಂಡು ಮತ್ತೆ ಅದರಲ್ಲಿ ಬಿಡು ಮಾಡ್ಕೊಂಡು ಬೇರೆಯವ್ರ ತೋಟಕ್ಕೆ ಹೋಗ್ತೀರಿ. ಯಾರ ತೋಟಕ್ಕೆ ಹೋಗ್ತೀರಿ, 1-2 ತೋಟ ಅಥವಾ ಒಂದೇ ಒಂದು ತೋಟ ನಿರ್ದಿಷ್ಟವಾಗಿ ಇಟ್ಕೊಂಡಿದ್ರೆ ಹೇಗೆ? ಇಲ್ಲ, ನಾವು ಒಂದೇ ತೋಟ ಅಲ್ಲ, 4-5 ಮನೆಯವರೆಲ್ಲ ಹೇಳ್ತಾರೆ. ಹಾಗೆ ಹೇಳಿದ ಮೇಲೆ ಇನ್ನು ಒಂದು ಮನೆಗೆ ಹೋದ್ರೆ, ಒಂದು ಮನೆಗೆ ಹೋಗಿದ್ರೆ ಅವರಿಗೆ ಒಂಥರ ಸಿಟ್ಟು ಬರ್ತದೆ, ಅವರಿಗೆ ಹೋಗಿದ್ದಾರೆ ನಮಗೆ ಯಾಕೆ ಬರೋದಿಲ್ಲ ಹಾಗೆ ಹೇಗೆ ಅಂತ. ಹಾಗೆ ಹೋಗ್ತೀವಿ, ಅದೇ ನಮ್ಮ ಕೆಲಸ ಮಾಡ್ಕೊಂಡು ಟೈಮ್ ಇರುವಾಗ ಹೋಗ್ತೀನಿ. ಕೆಲವೊಬ್ರು ಹೇಳ್ತಾರೆ ನಮ್ದೇ ಜಮೀನಿದೆ, ತೋಟ ಇದೆ, ಇನ್ನು ಬೇರೆಯವರು ತೋಟಕ್ಕೆ ಹೋಗಕ್ಕಾಗಲ್ಲ ಅಥವಾ ಜಮೀನಿಗೆ ಹೋಗಕ್ಕಾಗಲ್ಲ ಅಂತ ಅನ್ಕೊಂಡು. ನಿಮ್ದು ಒಟ್ಟು 4 ಎಕರೆ ಗದ್ದೆ ತೋಟ ಎಲ್ಲ ಇದೆ ಅಂತ ಹೇಳ್ತಾ ಇದ್ರೆ, ಇಲ್ಲಿನೂ ಸಾಕಷ್ಟು ಕೆಲಸ ಇದೆ, ಆದ್ರೂ ಬೇರೆಯವ್ರ ತೋಟಕ್ಕೆ ಹೋಗ್ತೀರಿ, ಏನು ಇದರ ಹಿನ್ನೆಲೆ, ಇದರ ಆಸಕ್ತಿ? ಯಾಕೆಂದ್ರೆ ನಮಗೆ ತುಂಬಾ ಕಾಫಿ ಎಲ್ಲ ಆಗುದಿಲ್ಲ ಸರ್, ಅದಕ್ಕಾಗಿ ಸ್ವಲ್ಪ ಬಿಡೋರಾಗದಕ್ಕೆ ಹಾಗೆ ಹೋಗ್ತೀವಿ ನಾವು. ಯಾಕೆಂದ್ರೆ ನಮಗೆ ತುಂಬಾ ಕಷ್ಟ ಆಗ್ತದೆ, ಅದಕ್ಕೆ ಇದಕ್ಕೆ ದುಡ್ಡುಗೆಲ್ಲ ತೊಲ್ಬಿಟ್ಟು ಹಾಗೆ ಟೈಮ್ ಇರುವಾಗ ಹೋಗ್ತೀವಿ. ಅದು ಕೆಲವೊಂದ್ಸರಿ ಒಂದು ಸ್ಥಿತಿಗೆ ಬರೋ ತನಕ ದುಡಿಬೇಕು, ಮತ್ತೆ ನಮ್ಮ ತೋಟವನ್ನು ಅಭಿವೃದ್ಧಿ ಪಡಿಸ್ಬೇಕು, ಜೊತೆಗೆ ಬೇರೆಯವ್ರ ತೋಟಕ್ಕೆ ಹೋದಾಗ ಏನೆಲ್ಲ ಕಲಿತೀವಿ, ಅವ್ರಿಗೂ ಒಂದ್ ರೀತಿಯಲ್ಲಿ ಸಹಾಯ ಮಾಡಿದಂಗೆ ಆಗುತ್ತೆ, ಎಲ್ಲದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ನಿಮ್ ಕೆಲಸ ಮತ್ತು ಪಕ್ಕದಲ್ಲಿ ಬೇರೆಯವ್ರ ತೋಟ ಅದೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ, ಮುಯಿ ಆಳ್ತಾರ? ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಕೆಲಸ ಮಾಡಿಬಿಟ್ಟು ಅವರ ಕೆಲಸಕ್ಕೆ ಹೋಗ್ತೀವಿ, ಬೆಲೆ ಕೈಯಕ್ಕೆ ಎಲ್ಲಕ್ಕೆ ಹೋಗ್ತೀವಿ ನಾವು. ಇಲ್ಲಿ ಬಸ್ಗಳು ಬರೋದಿಲ್ಲ, ಮಡಿಕೇರಿಗೆ ಸ್ವಲ್ಪ ದೂರನೇ, ಪೇಟೆಗೆ ಹೋಗಿ ಬರ್ಬೇಕಂತಂದ್ರೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಇಲ್ಲಿ ಏನಾದರೂ ಜೀಪ್ಗಳು ಅಥವಾ ಬೇರೆ ಆಟೋಗಳು ಓಡಾಡ್ತಿರ್ತಾವ ಹೇಗೆ? ಶುಕ್ರವಾರಾದ್ರೂ ಸಿಗ್ತದೆ ಜೀಪ್ಗಳು, ಇಲ್ಲಾರೆ ಸಿಕ್ಕುದಿಲ್ಲ. ಎಲ್ಲ ಮಾಂದ್ಲಪಟ್ಟಿ ಬಾಡಿಗೆ ಹೋಗ್ತಾರೆ, ಮತ್ತೆ ಆಟೋ ಮಾಡ್ಕೊಂಡು ಬರಬೇಕು ಹೋಗ್ಬೇಕು. 400-450 ಆಗ್ತದೆ ಹೋಗ್ಬೇಕಾರೆ ಬರ್ಬೇಕಾರೆ, ಹಾಗೆ ಭಾರಿ ಕಷ್ಟ. ಬಸ್ಸು ಇರುದೇ ಬೆಳಿಗ್ಗೆ ಸಾಯಂಕಾಲ ಎರಡುತ್ತು, ಅದು ಭಾನುವಾರ ಎಲ್ಲ ಬರುವುದೇ ಇಲ್ಲ ಬಸ್ಸು, ಅದು ಭಾರಿ ಕಷ್ಟ ಆಗ್ತದೆ. ಒಂದ್ ರೀತಿಯಲ್ಲಿ ಕಷ್ಟ ತೊಂದರೆಗಳೇ ನಮಗೆ ಪಾಠ ಕಲಿಸುವಂತ ಹೇಳೋದಿದೆ. ಇಬ್ರು ಗಂಡ ಹೆಂಡತಿ ಕೈ ತುಂಬಾ ಕೆಲಸ ಮಾಡ್ಕೊಂಡು ತಕ್ಕ ಮಟ್ಟಿಗೆ ನೆಮ್ಮದಿಯನ್ನ ಗಳಿಸ್ಕೊಂಡು ಜೀವನ ಮಾಡ್ತಾ ಇದ್ರಿ. ತರಕಾರಿಗಳನ್ನ ಬೆಳೆಸ್ತಿರಲ್ಲ, ನಿಮ್ದು ಹೆಚ್ಚು ಕೆಲಸ ನಿಮ್ಮ ಯಜಮಾನ್ರದ ವಸಂತ ಅವ್ರದ? ಇಬ್ರಲ್ಲಿ ಕೆಲಸ ಮಾಡ್ತೀವಿ, ಅವರು ಮತ್ತೆ ಕೊಟ್ಟಲ್ಲಿ ಎಲ್ಲ ಮಣ್ಣು ಹಾಕುದು ಎಲ್ಲ ಅವ್ರು ಮಾಡ್ತಾರೆ. ನಾನು ಎಲ್ಲ ಕೊಚ್ಚುದು ಕೊಟ್ಟಲ್ಲಿ ಮಾಡುದೆಲ್ಲ ಮಾಡ್ತೀನಿ. ಕೃಷಿ ಕುಟುಂಬ ಅಂತಂದ್ರೆ ಎಲ್ಲ ಕೆಲಸಗಳನ್ನ ಪ್ರತಿಯೊಬ್ರು ಕಲ್ತ್ರೆ ಒಳ್ಳೇದೆ, ಮಾಡ್ತಾ ಹೋದ್ರೆ ಸಾಕಷ್ಟಿದೆ. ನಿಮ್ಮ ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರೆ ಬಾಬಿಯವರೇ ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಗಾಳಿಬೀಡು ಗ್ರಾಮ ಪಂಚಾಯತಿಗೆ ಒಳಪಡುವ ಬೇವಸ್ತೂರು ಗ್ರಾಮದ ಕುಕ್ಕೇರ ಡಿ ವಸಂತ ಅವರ ಪತ್ನಿ ಕೆವಿ ಬಾಬಿ ಅವರ ಕೃಷಿ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ನಾನು ತುಂಬಾ ವರ್ಷದಿಂದ ಗದ್ದೆ ನಾಟಿ ಮಾಡುವ ಪದ್ಧತಿಯಲ್ಲಿ ಬರ್ತಿದ್ದೆ. ಈ ವರ್ಷ ಡಾಕ್ಟರ್ ಬಸವಲಿಂಗವರು ಒಂದು ಡ್ರಮ್ ಶೀಟ್ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ನಾನು ಖಂಡಿತ ಅದು ಮಾಡಬೇಕು ಅಂತ ಮುಂದೆ ಬಂದೆ. ಮುಂದೆ ಬಂದಲ್ಲಿ ಏನು ಅದರಲ್ಲಿ ಹೆಚ್ಚು ಏನು ನಂಗೆ ಕಂಡಿಲ್ಲ. ಮಾಮೂಲಿ ಒಂದು ಗದ್ದೆ ನಾಟಿಗೆ ಯಾವ ಥರ ರೆಡಿ ಮಾಡ್ತೀವಿ ಆ ಥರ ರೆಡಿ ಮಾಡಿ ಸ್ವಲ್ಪ ಅದನ್ನ ಈ ಥರ ಮಟ್ಟ ಮಾಡಿಕೊಂಡೆ ನಾನು. ಯಾವುದೊಂದು ಅಲ್ಗೆಯಲ್ಲಿ ಬಂದು ನನಗೆ ನಾಟಿ ಮಾಡಬೇಕಾದ್ರೆ ಪೈರು ಬಿತ್ತನೆ ಮಾಡಿ ಅದನ್ನ ಕಿತ್ತು ನಡಬೇಕಾದ್ರೆ ಮೋಸ್ಟ್ಲಿ ಒಂದು 14-15 ಜನರು ಬೇಕಾಗಿತ್ತು. ಹೇಳಕ್ ಹೋದ್ರೆ ಒಂದು 2.5-3 ಎಕರೆ ಒಳಗಡೆ ನಾಟಿ ಮಾಡಬೇಕಾದ್ರೆ ಒಂದು 15-16 ಜನರು ಖಂಡಿತ ಬೇಕು. ಈ ಡ್ರಮ್ ಶೀಟ್ ನ ತಂದು ಅವತ್ತು ನೋಡಿದ್ರೆ ಮಳೆ, ನನ್ನ ಮನಸ್ಸೆಲ್ಲ ಫುಲ್ ರೂಪಲ ಹೋಗಿದೆ, ಇದು ಇವತ್ತು ಫೇಲಿಯರ್ ಅಂತ. ಮಳೆ ಅಂತ ಹೇಳಿದ್ರೆ 1-1.5 ಇಂಚ್ ಅಷ್ಟು ಮಳೆ ಆಗಿದೆ ನನ್ನ ಏರಿಯಕ್ಕೆ. ಆಕ್ಚುಲಿ ಹೇಳಕ್ ಹೋದ್ರೆ 2 ಗಂಟೆ ಟೈಮ್ ಸಾಕು ಆ ಭತ್ತ ಬಿತ್ತನೆ ಮಾಡಲಿಕ್ಕೆ. ಮಳೆ ಕಾರಣದಿಂದ ಒಂದು 4 ಗಂಟೆ ಟೈಮಲ್ಲಿ ನಾನು ಬಿತ್ತನೆ ಮಾಡಿದೆ, ನಾಟಿ ಕೆಲಸ ಆಗೋಯ್ತು. ಅಲ್ಲಿಗೆ ಏನಾಯ್ತು ಅಂದ್ರೆ ಮಳೆಯಲ್ಲಿ ನೀರು ಫುಲ್ ತುಂಬಿತ್ತು. ಏನ್ ಮಾಡಬೇಡಿ ಹಾಗೆ ಬಿಟ್ಬಿಡಿ ಅಂತ ಹೇಳಿದೆ. ಅಧಿಕಾರಿಗಳೆಲ್ಲ ಹೋದ್ರು. ಈ ರಾತ್ರಿ ನಿದ್ರೆಯಲ್ಲಿ ಎದ್ದಾಗೆಲ್ಲ ನನಗೆ ಯೋಚನೆ ಬರೋದು ನನ್ನ ಗದ್ದೆ ನಾಟಿ ಆಗಿಲ್ಲ ಅಂತ. ಅದೊಂದು ಜ್ವರ, ಎಲ್ರಿಗೂ ಈ ಜ್ವರ ಇದ್ದೇ ಇರ್ತದೆ, ನನ್ನಲ್ಲಿ ಇದೆ, ಎಲ್ಲರಲ್ಲಿ ಇರಬಹುದು ಅಂತ ನನ್ನ ಅನುಭವ. ಯಾವತ್ತು ನಾನು ರಾತ್ರಿ ಎದ್ದ ತಕ್ಷಣ ನನ್ನ ನಾಟಿ ಆಗಿಲ್ಲ ಅಂತ ನನ್ನ ಮನಸ್ಸಲ್ಲಿ ಬರ್ತಿತ್ತು. ಆದ್ರೆ ನೀವೇ ನಿಮ್ಮ ಅಲ್ಲಿರುವಂತ ಕೂಲಿನ ಲೆಕ್ಕ ಹಾಕೊಂಡು ಈ ಡ್ರಮ್ ಶೀಟ್ ನ 4 ಗಂಟೆ ಟೈಮಲ್ಲಿ ಪಕ್ಕ ಹೇಳಕ್ಕೋದ್ರೆ 650 ರೂಪಾಯಿ ಮುಗಿಸಿದ್ದೀನಿ ಆ ಗದ್ದೆ ನಾಟಿನ ಅಂತ. 1,000 ರೂಪಾಯಿ ಹೇಳ್ಬಹುದು, 1,000 ರೂಪಾಯಿ ಇಟ್ಕೊಳ್ಳ. ಈ 14 ಜನರು ನಾಟಿಗೆ, 13 ಜನರು ಹಾಗೆ ಪೈರಿಗೆ ಕೀಳಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಇದನ್ನೆಲ್ಲ ನೀವೇ ಲೆಕ್ಕ ಹಾಕೊಳ್ಳಿ. ನಿಮ್ಮ ಊರಲ್ಲಿ ಯಾವ ಸಂಬಳ ಇದೆ ಅದನ್ನ ಲೆಕ್ಕ ಹಾಕೊಳ್ಳಿ, ಯಾವ್ದು ಲಾಭ ಅಂತ. ಪಕ್ಕ ಲಾಭ, ಯಾರು ಗದ್ದೆಯನ್ನು ಹಾಳು ಬಿಡಬೇಡಿ. ನಾವು ಅದನ್ನ ಮುಂದಕ್ಕೆ ತರಬೇಕು, ದೇಶದ ಜನಸಂಖ್ಯೆ ಮುಂದಕ್ಕೆ ಬದ್ದಾಗೆ ನನ್ನ ಲೆಕ್ಕದಲ್ಲಿ ನಮ್ಮ ಅನ್ನದಾತರು ಮುಂದಕ್ಕೆ ಬರಬೇಕು, ಇಲ್ಲಾಂದ್ರೆ ಖಂಡಿತ ದೇಶ ಉಳಿಯಲ್ಲ. ಅನ್ನದಾತರು ಮುಂದೆ ಬಂದ್ರೆ ಮಾತ್ರ ದೇಶದ ಜನಸಂಖ್ಯೆ ಅಥವಾ ಅಲ್ಲಿ ಬರುವಂತ ಆಹಾರ ಕೊರತೆಯನ್ನ ಎಷ್ಟೋ ತರಿಸ್ತಾರೆ ಅದನ್ನ ಕಡಿಮೆ ಮಾಡಬಹುದು, ನಮ್ಮ ದೇಶದ ಉಳಿಬಹುದು ಅಂತ ನನಗೆ ಅನಿಸಿಕೆ ಇದೆ ಅಥವಾ ನನ್ನ ಅನುಭವದಲ್ಲಿ ಬಂದಿದೆ. ನಾಟಿ ಪದ್ಧತಿ ನಾನು ಸ್ವಲ್ಪ ರೈತರು ಹೇಳಿದ್ದೀನಿ, ಮಣ್ಣನ್ನ ಉಳಿಸಿ ಕೃಷಿಯನ್ನ ಬೆಳೆಸಿ. ಇನ್ನು ಮುಂದೆ ಕೇಳುವ 2022 ಡಿಸೆಂಬರ್ 5ರಂದು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದ ವಿಶ್ವ ಮಣ್ಣು ದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಸಂವಾದದ ಕೆಲವು ತುಣುಕುಗಳು. ಈಗ ಕೇಳಿ ಮಣ್ಣು ಸಂರಕ್ಷಣೆಯ ಬಗ್ಗೆ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಚಂದ್ರಪ್ಪ ಅವರು ಮಾತನಾಡಿದ ವಿಷಯಗಳು. ಈ ಸಾರಿ ಘೋಷಣೆ ಮಣ್ಣು ಅದರಿಂದ ಆಹಾರ ಶುರುವಾಗುತ್ತೆ ಅನ್ನೋದು. ಸಾಯಿಲ್ಸ್ ವೇರ್ ಫುಡ್ ಬಿಗಿನ್ಸ್. ಯಾಕೆ ಈ ಮಣ್ಣಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಒಂದು ವಿಚಾರ. ಈ ವಿಚಾರ ತಕ್ಕೊಂಡಾಗ ಸಾಯಿಲ್ ಸೆಲನೈಸೇಷನ್ ಅಂತಂದ್ರೆ ಮಣ್ಣಿನಲ್ಲಿ ಲವಣಾಂಶಗಳು ಜಾಸ್ತಿ ಆಗುವುದು, ಕೊಡಗಿನಲ್ಲಿ ಕಡಿಮೆ, ಮತ್ತೆ ಸೋಡಿಯಂ ಅಫೆಕ್ಟೆಡ್ ಸಾಯಿಲ್, ಇದು ಒಂದು ಆತಂಕ. ಅದು ಜಾಸ್ತಿ ನಾವು ಚಿತ್ರದುರ್ಗ ಹಿರಿಯೂರು ಆ ಕಡೆ ನೋಡ್ತೇವೆ. ಸಾಯಿಲ್ ಸೀಲಿಂಗ್ ಮತ್ತೆ ಲ್ಯಾಂಡ್ ಟೇಕ್, ಲಾಸ್ ಆಫ್ ಬಯೋಡೈವರ್ಸಿಟಿ, ಇದು ಕೂಡ ಒಂದು ಆತಂಕ ಇದೆ. ಈಗಾಗಲೇ ಸರ್ ಹೇಳ್ತಾ ಇದ್ರು ಮಣ್ಣಿನಲ್ಲಿ ಸಾಕಷ್ಟು ಜೀವಾಂಶ ಇದೆ ಅಂತ. FAO ಹೇಳ್ತಾ ಇದೆ ಒಂದು ಟೀ ಸ್ಪೂನ್ ಮಣ್ಣು ತಗೊಂಡ್ರೆ ಅದರಲ್ಲಿ ಎಷ್ಟು ಜೀವ ಇದೆ ಅಂತಂದ್ರೆ ಸೂಕ್ಷ್ಮಾಣುಗಳು ನಮ್ಮ ಪ್ರಪಂಚದಲ್ಲಿ ಏನು ಜನಸಂಖ್ಯೆ ಇದೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸಾಯಿಲ್ ಕಂಟಾಮಿನೇಷನ್ ಅಂತಂದ್ರೆ ಮಲಿನತೆ ಆಗ್ತಾ ಇರೋದು, ಇದು ಕೂಡ ನಮ್ಮ ಮಾನವನ ಚಟುವಟಿಕೆಯಿಂದನೇ ಆಗ್ತಾ ಇದೆ. ಮುಖ್ಯವಾಗಿ ಪ್ರವಾಸೋದ್ಯಮದಿಂದ ಜಾಸ್ತಿ ಮಲಿನ ಆಗ್ತಾ ಇದೆ. ಅದು ಸಾಕಷ್ಟು ಮಲಿನಗಳಂತಂದ್ರೆ ಅದನ್ನೇ ಒಂದು ದಿನ ಪೂರ್ತಿ ಹೇಳ್ಬೋದು, ಅದನ್ನು ನಾನು ಹೆಚ್ಚಿಗೆ ವಿವರಿಸಕ್ಕೆ ಹೋಗೋದಿಲ್ಲ. ಸಾಯಿಲ್ ಅಸಿಡಿಫಿಕೇಶನ್ ಇದು ಇಲ್ಲಿ ಆಗ್ತಕ್ಕಂತಹದ್ದು, ಇದು ಒಂದು ಮಣ್ಣಿನ ಆರೋಗ್ಯಕ್ಕೆ ಒಂದು ಆತಂಕ. ನಾವು ಏನು ಈಗಾಗಲೇ ಹೇಳಿದೆ, ಒಂದು ವರ್ಷಕ್ಕೆ 10,000 ಮಣ್ಣು ಮಾದರಿಯನ್ನು ವಿಶ್ಲೇಷಣೆ ಮಾಡಿ ಶಿಫಾರಸು ಕೊಡ್ತೀವಿ ಅಂತೀವಲ್ಲ, ಅದನ್ನು ವರ್ಗೀಕರಣ ಮಾಡಿದಾಗ PH ಅನ್ನೋದು ಒಂದು ಮಾನದಂಡ, ಇದು ಮಣ್ಣಿನ ರಸಸಾರವನ್ನ ಹೇಳುತ್ತೆ. ಇದರಲ್ಲಿ ನಾವು ಆರನ್ನ ತಗೋತೀವಿ ಕಾಫಿಗೆ, ಒಬ್ಬ ರಸಾಯನ ಶಾಸ್ತ್ರಜ್ಞನ ತಗೊಂಡ್ರೆ 7 ಆದ್ರೆ ಸತಸ್ಥ, 7 ಜಾಸ್ತಿ ಹೋದ್ರೆ ಕಾರ್ಯ, 7 ಕಡಿಮೆ 0 ಕಡೆ ಬಂತಂದ್ರೆ ಆಮ್ಲೀಯತೆ. ಆದ್ರೆ ನಾವು ಕಾಫಿ ಬೆಳೆಗೆ 6 ತಗೋತೇವೆ, ಈ 6 ತಗೊಂಡ್ರು ಕೂಡ ಸುಮಾರು 80% ನಾವು ಏನು 10,000 ಮಣ್ಣು ಮಾದರಿಗಳನ್ನ ವರ್ಗೀಕರಣ ಮಾಡಿದಾಗ 80% ಜಾಸ್ತಿ ಆಮ್ಲೀಯತೆಯಿಂದ ಕೂಡಿರೋದನ್ನ ನಾವು ಕಂಡಿರ್ತೇವೆ. ಯಾಕಂದ್ರೆ ಆಮ್ಲೀಯತೆ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಹೇಳ್ತೇನೆ, ಯಾಕಂದ್ರೆ ಆಮ್ಲೀಯತೆಯಿಂದ ಆಗುವಂತಹ ದುಷ್ಪರಿಣಾಮಗಳು ತುಂಬಾನೇ. ಕೆಲವೊಂದು ಪೋಷಕಾಂಶಗಳು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಇದು ಒಂದು ಆತಂಕ. ಈ ಮಣ್ಣಲ್ಲಿ ಆಮ್ಲೀಯತೆಯನ್ನು ಸರಿಪಡಿಸ್ಕೊಳ್ಬೇಕು, ಇದನ್ನ ಸರಿಪಡಿಸ್ಕೊಂಡ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇದಕ್ಕೆ ತಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ, ಕಾಫಿ ಬೆಳೆಗಾರರೇ ಆಗಲಿ ಅಥವಾ ಬೇರೆ ರೈತರೇ ಆಗಲಿ. ಇನ್ನು ಬೇರೆ ಬೇರೆ ಆತಂಕಗಳಿದ್ದಾವೆ, ಅದರಲ್ಲೂ ಒಂದು ಸಾಯಿಲ್ ಕಾಂಪ್ಯಾಕ್ಷನ್, ಮಣ್ಣು ಗಟ್ಟಿ ಆದ್ರೆ ಏನಾಗುತ್ತೆ ಅಂತ, ಅದನ್ನು ಸಮಸ್ಯೆ. ಮತ್ತೆ ವಾಟರ್ ಲಾಗಿಂಗ್, ನೀರು ನಿಂತ್ಕೊಳ್ಳೋದು ಒಂದು, ಅದು ಒಂದು ಸಮಸ್ಯೆ ಇದೆ. ಇಷ್ಟೊಂದು ಆತಂಕಗಳು ಮಣ್ಣಿನ ಆರೋಗ್ಯವನ್ನ ಕಾಡ್ತಾ ಇದೆ. ಇದರಲ್ಲಿ ಬರ್ತಕ್ಕಂಥದ್ದು ಕೊಡಗು ಪ್ರದೇಶದಲ್ಲಿ ಕಾಣ್ತಾ ಇರೋದು ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಅಸಮತೋಲನೆ, ಮತ್ತೆ ಮಣ್ಣಲ್ಲಾಗತಕ್ಕಂತಹ ಆಮ್ಲೀಯತೆ. ಇವೆರಡನ್ನ ಮಣ್ಣು ಪರೀಕ್ಷೆ ಮಾಡುವುದರ ಮುಖಾಂತರ, ಮಣ್ಣು ಪರೀಕ್ಷೆ ಮಾಡಲೇಬೇಕು, ಇಲ್ಲಾಂತಂದ್ರೆ ನಾನು ಕೂಡ ಒಬ್ಬ ಮಣ್ಣು ವಿಜ್ಞಾನದಲ್ಲಿ PhDಯನ್ನ ಪಡೆದಿರತಕ್ಕಂತಹ, ಆದ್ರೂ ಕೂಡ ಮಣ್ಣು ನೋಡ್ಕೊಳ್ಳೇ ಏನು ಹಿಂಗೆ ಇದೆ ಇದೇ ಐತೆ ಅಂತ ಹೇಳಲಿಕ್ಕಾಗಲ್ಲ, ಅದನ್ನ ಪರೀಕ್ಷೆ ಮಾಡಿಸೇ ಮಾಡಬೇಕು. ಹಾಗಾಗಿ ತಾವೆಲ್ಲರೂ ತಮ್ಮ ತೋಟದ ಮಣ್ಣು ಮಾದರಿಯನ್ನು ವೈಜ್ಞಾನಿಕವಾಗಿ ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಿ ತೋಟದ ಮಣ್ಣನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಇಷ್ಟೇ. ಡ್ರಮ್ ಸೀಡರ್ ಬಿತ್ತನೆಯ ಬಗ್ಗೆ ಪಂದಿಕಂಡ ಜಯಾ ಪೋಪಣ್ಣನವರು ಮಾತನಾಡಿದ್ದು ಹೀಗೆ. ನಾನು ತುಂಬಾ ವರ್ಷದಿಂದ ಗದ್ದೆ ನಾಟಿ ಮಾಡುವ ಪದ್ಧತಿಯಲ್ಲಿ ಬರ್ತಿದ್ದೆ. ಈ ವರ್ಷ ಡಾಕ್ಟರ್ ಬಸವರಾಜ ಅವರು ಒಂದು ಡ್ರಮ್ ಶೀಟ್ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ನಾನು ಖಂಡಿತ ಅದು ಮಾಡಬೇಕು ಅಂತ ಮುಂದೆ ಬಂದೆ. ಮುಂದೆ ಬಂದಲ್ಲಿ ಏನು ಅದರಲ್ಲಿ ಹೆಚ್ಚು ಏನು ನಂಗೆ ಕಂಡಿಲ್ಲ. ಮಾಮೂಲಿ ಒಂದು ಗದ್ದೆ ನಾಟಿಗೆ ಯಾವ ತರ ರೆಡಿ ಮಾಡ್ತೀವಿ ಆ ತರ ರೆಡಿ ಮಾಡಿ ಸ್ವಲ್ಪ ಅದನ್ನ ಈ ತರ ಮಟ್ಟ ಮಾಡ್ಕೊಂಡೆ ನಾನು. ಯಾವ್ದು ಒಂದು ಅಲ್ಗೆಯಲ್ಲಿ ಬಂದು ನನಗೆ ನಾಟಿ ಮಾಡಬೇಕಾದ್ರೆ ಪೈರು ಬಿತ್ತನೆ ಮಾಡಿ ಅದನ್ನ ಕಿತ್ತು ನಡಬೇಕಾದ್ರೆ ಮೋಸ್ಟ್ಲಿ ಒಂದು 14-15 ಜನರು ಬೇಕಾಗಿತ್ತು. ಹೇಳಕ್ ಹೋದ್ರೆ ಒಂದು 2.5-3 ಎಕರೆ ಒಳಗಡೆ ನಾಟಿ ಮಾಡಬೇಕಾದ್ರೆ ಒಂದು 15-16 ಜನರು ಖಂಡಿತ ಬೇಕು. ಈ ಡ್ರಮ್ ಶೀಟ್ ನ ತಂದು ಅವತ್ತು ನೋಡಿದ್ರೆ ಮಳೆ, ನನ್ನ ಮನಸ್ಸೆಲ್ಲ ಫುಲ್ ಗ್ರೂಪ್ ಎಲ್ಲ ಹೋಗಿದೆ, ಇದು ಇವತ್ತು ಫೇಲಿಯರ್ ಅಂತ. ಮಳೆ ಅಂತ ಹೇಳಿದ್ರೆ ಒಂದು 1.5 ಅಷ್ಟು ಮಳೆ ಆಗಿದೆ. ನನ್ನ ಏರಿಯಕ್ಕೆ ಆಕ್ಚುಲಿ ಹೇಳಕ್ ಹೋದ್ರೆ 2 ಟೈಮ್ ಸಾಕು ಆ ಭತ್ತ ಬಿತ್ತನೆ ಮಾಡ್ಲಿಕ್ಕೆ. ಮಳೆ ಕಾರಣದಿಂದ ಒಂದು 4 ಟೈಮ್ ಅಲ್ಲಿ ನಾನು ಬಿತ್ತನೆ ಮಾಡಿದೆ, ನಾಟಿ ಕೆಲಸ ಆಗೋಯ್ತು. ಅಲ್ಲಿಗೆ ಏನಾಯ್ತು ಅಂದ್ರೆ ಈ ಮಳೆಯಲ್ಲಿ ನೀರು ಫುಲ್ ತುಂಬಿತ್ತು, ಏನ್ ಮಾಡ್ಬೇಡಿ ಹಾಗೆ ಬಿಟ್ಬಿಡಿ ಅಂತ ಹೇಳಿದೆ. ಅಧಿಕಾರಿಗಳೆಲ್ಲ ಹೋದ್ರು ಈ ರಾತ್ರಿ ಏನ್ ನಿದ್ರೆಯಲ್ಲಿ ಎದ್ದಾಗಲ್ಲ ನನಗೆ ಯೋಚನೆ ಬರೋದು ನನ್ನ ಗದ್ದೆ ನಾಟಿ ಆಗಿಲ್ಲ ಅಂತ. ಅದೊಂದು ಜ್ವರ, ಎಲ್ರಿಗೂ ಈ ಜ್ವರ ಇದ್ದೇ ಇರ್ತದೆ, ನನ್ನಲ್ಲಿ ಇದೆ, ಎಲ್ಲರಲ್ಲಿ ಇರಬಹುದು ಅಂತ ನನ್ನ ಅನುಭವ. ಯಾವತ್ತೂ ನಾನು ರಾತ್ರಿ ಎದ್ದ ತಕ್ಷಣ ನಾಟಿ ಆಗಿಲ್ಲ ಅಂತ ನನ್ನ ಮನಸ್ಸಲ್ಲಿ ಬರ್ತಿತ್ತು. ಆದರೆ ನೀವೇ ನಿಮ್ಮ ಅಲ್ಲಿರುವಂತ ಕೂಲಿನ ಲೆಕ್ಕ ಹಾಕೊಂಡು ಈ ಡ್ರಮ್ ಸೀಟ್ನ 4 ಗಂಟೆ ಟೈಮಲ್ಲಿ ಪಕ್ಕ ಹೇಳಕ್ಕೋದ್ರೆ 650 ರೂಪಾಯಲ್ಲಿ ಮುಗಿಸಿದ್ದೀನಿ ಆ ಗದ್ದೆ ನಾಟಿನ ಅಂತ 1000 ರೂಪಾಯಿ ಹೇಳ್ಬೋದು. 1000 ರೂಪಾಯಿ ಇಟ್ಕೊಳ್ಳುವ. ಈ 14 ಜನರು ನಾಟಿಗೆ, 13 ಜನರು ಅದೇ ಪೈರಿಗೆ ಕೀಳಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಇದನ್ನೆಲ್ಲ ನೀವೇ ಲೆಕ್ಕ ಹಾಕೊಳ್ಳಿ. ನಿಮ್ಮ ಊರಲ್ಲಿ ಯಾವ ಸಂಬಳ ಇದೆ ಅದನ್ನು ಲೆಕ್ಕ ಹಾಕೊಳ್ಳಿ, ಯಾವುದು ಲಾಭ ಅಂತ. ಪಕ್ಕ ಲಾಭ, ಯಾರು ಗದ್ದೆಯನ್ನು ಹಾಳು ಬಿಡಬೇಡಿ. ನಾವು ಅದನ್ನು ಮುಂದಕ್ಕೆ ತರಬೇಕು. ದೇಶದ ಜನಸಂಖ್ಯೆ ಮುಂದಕ್ಕೆ ಬದ್ದಾಗೆ ನನ್ನ ಲೆಕ್ಕದಲ್ಲಿ ನಮ್ಮ ಅನ್ನದಾತರು ಮುಂದಕ್ಕೆ ಬರಬೇಕು, ಇಲ್ಲಾಂದರೆ ಖಂಡಿತ ದೇಶ ಉಳಿಯಲ್ಲ. ಅನ್ನದಾತರು ಮುಂದೆ ಬಂದರೆ ಮಾತ್ರ ದೇಶದ ಜನಸಂಖ್ಯೆ ಅಥವಾ ಅಲ್ಲಿ ಬರುವಂಥ ಹಾರ ಕೊರತೆಯನ್ನು ಎಷ್ಟೋ ತರಿಸ್ತಾರೆ ಅದನ್ನು ಕಡಿಮೆ ಮಾಡ್ಬೋದು, ನಮ್ಮ ದೇಶದಲ್ಲಿ ಉಳಿಬೋದು ಅಂತ ನನಗೆ ಅನಿಸಿಕೆ ಇದೆ ಅಥವಾ ನನ್ನ ಅನುಭವದಲ್ಲಿ ಬಂದಿದೆ. ನಾಟಿ ಪದ್ಧತಿ ನಾನು ಸುಲಭವಾಗಿ ಹೇಳಿದ್ದೀನಿ. ಮಣ್ಣನ್ನೇ ಉಳಿಸಿ ಕೃಷಿಯನ್ನು ಬೆಳೆಸಿ. ಶ್ರೋತೃಗಳೇ, ಇದುವರೆಗೆ 2022 ಡಿಸೆಂಬರ್ 5 ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ವಿಶ್ವ ಮಣ್ಣು ದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಸಂವಾದದ ಕೆಲವು ತುಣುಕುಗಳನ್ನು ಕೇಳಿದಿರಿ. ಕೇಳಿದರೆ ಈಗ ಒಂದು ಚಿತ್ರಗೀತೆ. ಶ್ರೀ ಗೀತೆಯನ್ನು ಹೇಳಿದ್ದಾರೆ ಘಂಟಸಾಲ ಮತ್ತು ಪಿ ಸುಶೀಲ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ, ನವ ವಸಂತ ಗಾನಗಳು ನೀನು ನಾಟ್ಯ ಗೈಯಲಗ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ, ನವ ವಸಂತ ಗಾನಗಳು ನೀನು ಸರಿತ ನಿಲುವಂತೆ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ. ನಿನಗೂ ನನಗೂ ಸ್ವಾಗತವಿನ್ನಿ, ಕೋಗಿಲಮ್ಮ ಕೂಗಿದೆ. ನಿನಗೂ ನನಗೂ ಸ್ವಾಗತವಿನ್ನಿ, ಕೋಗಿಲಮ್ಮ ಕೂಗಿದೆ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ, ನವ ವಸಂತ ಗಾನಗಳು ನೀನು ಸರಿತ ನಿಲುವಂತೆ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ. ಇಳಿ ಮೋಡವು ಮಲೆಯ ಕೊನೆಯ ಮೇ ಹಂಸದ ಒಲೆ ಆಡಿದೆ. ಇಳಿ ಮೋಡವು ಮಲೆಯ ಕೊನೆಯ ಮೇ ಹಂಸದ ಒಲೆ ಆಡಿದೆ. ಪ್ರಕೃತಿ ಕೊನೆಯು ತಾಳಿದೆ. ಮನವು ಪ್ರೇಮ ತಾಳಿದೆ, ತನುವು ಮುದವ ನಾಳಿದೆ, ನವ ವಸಂತ ಗಾನಗಳು ನೀನು ಸರಿತ ನಿಲ್ಲುವಂತೆ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಶ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿಜಯ ಅಂಗಡಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆರೆಯವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಖಾರಿಪ್ಪ ಅವರ 124ನೇ ಹುಟ್ಟಿದಬ್ಬದ ಜಂಬರ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಖಾರಿಪ್ಪ ಪ್ರತಿಮೆ ಹತ್ರ ಏರ್ಪಾಡಾಟೋ. ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೆಹಲಿನ ಟಾಲ್ಕಟೋರಾ ಸ್ಟೇಡಿಯಂನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಮಕ್ಕಳೊಟ್ಟಿಗೆ ಸಂವಾದ ನಡೆಸಿದರು. ಈ ಕಾರ್ಯಕ್ರಮದ ನೇರ ಪ್ರಸಾರನ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಾಲೇಜಿನ ಮಕ್ಕಳು ನೋಡಿದರು. ಪ್ರಧಾನಮಂತ್ರಿಯವರು ಈ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಮಾಡಿಕಾದ ಒಳ್ಳೆ ತಯಾರಿ ಹಂಗೆ ಮಕ್ಕಳ ಮನಸ್ಸಿಂದ ಪರೀಕ್ಷಾ ಹೆದರಿಕೆನ ದೂರ ಮಾಡುವ ತಂತ್ರನ ಹಂಚಿಕೊಂಡು ಉಪಯೋಗಕ್ಕೆ ಬರುವ ಒಳ್ಳೆ ಮಾಹಿತಿನ ಕೊಟ್ಟರು. ಮಡಿಕೇರಿ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಬೆಟ್ಟಗೇರಿನ ಉದಯ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ. ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ, 8:30 ಗಂಟೆಗೆ ಗಣ್ಯರ ನೆನಪಿನ ದ್ವಾರಗಳ ಉದ್ಘಾಟನೆ, 9 ಗಂಟೆಗೆ ಕಲಾತಂಡಗಳ ಉದ್ಘಾಟನೆ, 9:30 ಗಂಟೆಗೆ ಬೆಟ್ಟಗೇರಿ ನಾಪೋಕುಲ್ ರಸ್ತೆಯಿಂದ ವೇದಿಕೆ ಮುಟ್ಟ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ, 10 ಗಂಟೆಗೆ ಮಳಿಗೆಗಳ ಉದ್ಘಾಟನೆ, ಹಂಗೆ 10:30 ಗಂಟೆಗೆ ಜಂಬರದ ಉದ್ಘಾಟನೆ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ತೋಟಗಾರಿಕೆ ಇಲಾಖೆಯ ಕೂಡುಕೂಟಲಿ ಬರುವ ತಿಂಗಳ 3 ಫೆಬ್ರವರಿ ಮುಟ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾ ಸೀಟ್ಲಿ ಹೂಹಣ್ಣನ ಪ್ರದರ್ಶನ ಏರ್ಪಾಡಾಟುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಇಂದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡಿ, ಪ್ರದರ್ಶನದಲ್ಲಿ ಪಂಡುನ ರಾಜರ ಕಾಲದ 4 ನಾಡ ಅರಮನೆಯ ಕಲಾಕೃತಿ ಸೇರಿದ ಹೂವಿನ ಪ್ರದರ್ಶನ ಈ ಸತಿ ನೋಡಿಕೆ ತುಂಬಾ ಪೊರಲಾಗಿದ್ದದೆ. ಮತದಾನದ ಮಹತ್ವ ಕುರಿತು ಜಾಗೃತಿ ಬರೆಸುವ ನಿಟ್ಟಲ್ಲಿ ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್, ಕಂಟ್ರೋಲ್ ಯೂನಿಟ್ ಮಾದರಿನ ಹೂವಿನ ಕಲಾಕೃತಿ ಇದ್ದದೆ. ಹಂಗೆ ಜಿಲ್ಲೆಯ ಮುಖ್ಯ ಬೆಳೆ ಕಾಫಿನ ತೋರಿಸಿಕೆ, ಕಾಫಿ ಕಪ್ ಮತ್ತು ಸಾಸರ್ ಮಾದರಿನ ಹೂವಿನ ಕಲಾಕೃತಿ ಇದ್ದದೆ. ಮಕ್ಕಳಿಗೆ ಕುಸಿ ಕೊಡಿಕೆ, ಫೋಟೋ ಫ್ರೇಮ್, ಸೆಲ್ಫಿ ಝೋನ್ ಮಾದರಿನ ಹೂಲಿ ಮಾಡಿವೆ. ಸ್ಪೈಡರ್ ಮ್ಯಾನ್, ಸೆಲ್ಫಿ ಝೋನ್ ಮಾದರಿನ ಎಲೆಗಳಿಂದ ತಯಾರು ಮಾಡಿವೆ. ಸುಮಾರು ಗಣ್ಯರ ಕಲಾಕೃತಿನ ತರಕಾರಿ ಮತ್ತು ಹಣ್ಣಲ್ಲಿ ಕೆತ್ತಿವೆ. ಸುಮಾರು ಥರದ ಅಲಂಕಾರಿಕ ಗಿಡಗಳ ಪ್ರದರ್ಶನ, ಹಂಗೆ ಈಕೆ ಬಾನೆ ಹೂವಿನ ಜೋಡಿಸುದು, ಆಂತೋರಿಯಂನ ಪ್ರದರ್ಶನ ಏರ್ಪಾಡಾಟು, ಗಾಂಧಿ ಬಾಣಲಿ 60 ಮಳಿಗೆಗಳ ತಯಾರು ಮಾಡಿಳು, 40 ಮಳಿಗೆಯಲ್ಲಿ ನರ್ಸರಿ ಗಿಡಗಳ ಮಾರಾಟ, ಕೃಷಿ ಪರಿಕರಗಳ ಪ್ರದರ್ಶನ, ಹಂಗೆ ಯಂತ್ರೋಪಕರಣಗಳ ಮಾರಾಟ ಮಳಿಗೆ ಸಹಿದ್ದದೆ ಅಂತ ಅವು ಮಾಹಿತಿ ಕೊಟ್ಟಳು. ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕ ಸಿಎಂ ಪ್ರಮೋದ್ ಅವರು ಮಾತಾಡಿ, ತೋಟಗಾರಿಕೆಯಲ್ಲಿ ಕುಸಿ ಇರುವ ಹೆಣ್ಣು ಜನರಿಗೆ ಹಂಗೆ ಸಾರ್ವಜನಿಕರಿಗೆ ಒಣಗಿದ ಹೂಗಳ ಜೋಡಿಸುದು, ಬಿಡಿ ಹೂಗಳ ಜೋಡಿಸುದು, ಈಕೆ ಬಾನೆ ರಂಗೋಲಿ ಪೈಪೋಟಿ ಏರ್ಪಾಡಾಟು, ಹಂಗೆ ಈ ಸತಿನ ಪ್ರದರ್ಶನ ನೋಡಿಕೆ ಪ್ರತಿದಿನ 15,000ಕ್ಕಿಂತ ಜಾಸ್ತಿ ಜನ ಬರುವ ಸಾಧ್ಯತೆ ಹುಟ್ಟುತ್ತ ಅವು ಮಾಹಿತಿ ಕೊಟ್ಟಳು. ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಸ್ಥಾನದಲ್ಲಿರುವ ಜಿಲ್ಲೆಯ ಇಬ್ಬರು ಸೇನಾಧಿಕಾರಿಗಳಾದ ಲೆಫ್ಟಿನೆಂಟ್ ಜನರಲ್ ಕೋದಂಡ ಪಿ ಕಾರ್ಯಪ್ಪ, ಹಂಗೆ ಲೆಫ್ಟಿನೆಂಟ್ ಜನರಲ್ ಚೇನಿರ ಬನ್ಸಿ ಪೊನ್ನಪ್ಪಕ್ಕೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಬಿರುದು ಸಿಕ್ಕಿತು. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಇವು ಈ ಬಿರುದನ ಸ್ವೀಕಾರ ಮಾಡಿಳು. ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಬರುವ ತಿಂಗಳ 9-15 ಮುಟ ಮಡಿಕೇರಿಪೇಟೆನ ಗಾಂಧಿ ಬಾಣಲಿ ಏರ್ಪಾಡಾಟು. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾ ಸೀಟ್ನ ಖುದ್ದಾಗಿ ನೋಡಿದು. ಅಲ್ಲಿಂದ ಅವರು ಮಾತಾಡಿ, ಪ್ರವಾಸಿಗರ ಜಾಸ್ತಿ ಸಂಖ್ಯೆಯಲ್ಲಿ ಆಕರ್ಷಣೆ ಮಾಡುವ ನಿಟ್ಟಲ್ಲಿ ಗ್ರೇಟರ್ ರಾಜಾ ಸೀಟ್ನ ಅಭಿವೃದ್ಧಿ ಮಾಡಿಳು. ಇಲ್ಲಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದವೆ. ಮುಂದಿನ ದಿನಗಳಲ್ಲಿ ರಾಜಾ ಸೀಟ್ ಇನ್ನಷ್ಟು ಪ್ರವಾಸಿಗರ ಆಕರ್ಷಣೆ ಮಾಡುವ ಜಾಗ ಆದೆ ಅಂತ ಹೇಳಿದು. ಮಡಿಕೇರಿ ಉಪವಿಭಾಗದ ಪೊಲೀಸ್ ಡಿವೈಎಸ್ಪಿಯಾಗಿ ಕಾರ್ಯಭಾರ ಮಾಡುತ್ತಿದ್ದ ಗಜೇಂದ್ರ ಪ್ರಸಾದ್ ಅವರು ಮೈಸೂರು ನಗರಕ್ಕೆ ಎಸ್ಪಿಯಾಗಿ ನೇಮಕಾಗಿ ವರ್ಗಾವಣೆಯಾಗಳು. ಇದೀಗ ಹೊಸ ಡಿವೈಎಸ್ಪಿಯಾಗಿ ಮಡಿಕೇರಿಗೆ ಕಾರವಾರದ ಜಗದೀಶ್ ಅವರು ನೇಮಕ ಆಗಳು. ಭಾರತೀಯ ಸಾಹಿತ್ಯ ಪರಿಷತ್, ಕರ್ನಾಟಕ ಹಾಸನ ಜಿಲ್ಲಾ ಘಟಕ ಮತ್ತು ಅಕ್ಷರ ಬುಕ್ ಹೌಸ್ನ ಕೂಡುಕೂಟಲಿ ಹಾಸನಲ್ಲಿ ನಡೆದ ರಾಜ್ಯ ಮಟ್ಟದ ಮುಕ್ತ ಹೆಣ್ಣು ಜನರ

ಸುದ್ದಿ ಸಮಾಚಾರ ಓದೆಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ವಸತಿ ಯೋಜನೆ ಫಲಾನುಭವಿಗೆ ಇಂದು ಮಡಿಕೇರಿಯಲ್ಲಿ ಮಂಜೂರಾತಿ ಪತ್ರ ಕೊಡುತ್ತ ಶಾಸಕ ಅಪ್ಪಚ್ಚು ರಂಜನ್. ಜಿಲ್ಲಾಡಳಿತ ರಾಧನೆಯಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪುಟ್ಟನ ಮೇರ ಆಚರಣೆಗೆ ತಯಾರಿ. ಸುದ್ದಿರ ವಿವರ: ವಸತಿ ಯೋಜನೆಯ ಇಳುವತ್ತು ದಂಡು ಫಲಾನುಭವಿಯಕ್ಕೆ ಶಾಸಕ ಅಪ್ಪಚ್ಚು ರಂಜನ ಹಿಂಗ ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಂಜೂರಾತಿ ಪತ್ರತ್ನ ಕೊಡ್ತದೆ. ಇದಂಗ ಮುಪ್ಪಡೆ ಸಾರ್ವಜನಿಕಗಳುಂಡು ಅಹವಾಲು ಸ್ವೀಕಾರ ಮಾಡಿದ ಶಾಸಕಂಗ ಕರೆಂಟ್ ಸಂಪರ್ಕ, ಖಾತೆ ಬದಲಾವಣೆ, ಮಳೆ ನಷ್ಟ ಪರಿಹಾರ, ಇಂದಿರಾ ಆವಾಸ್ ಯೋಜನೆಯಡಿಯಲ್ಲಿ ಮನೆ ಕಟ್ಟುವ ಇನ್ನ ತಂಗ ಅರ್ಜಿ ಬಂದಿದ್ದು ಕರೆಂಟ್ ಸಂಪರ್ಕ ಪಿನ್ಯ ಖಾತೆ ಬದಲಾವಣೆಗೆ ಸಂಬಂಧಪಟ್ಟಣಕ್ಕೆ